ಬೇರೆ ಬೇರೆ ಉದ್ದೇಶಕ್ಕಾಗಿ ಬೀಜೋಪಚಾರ ಮಾಡ್ತಾರೆ, ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಅಲ್ವಾ. ಹೌದು, ಮತ್ತೆ ಬೀಜೋಪಚಾರ ಯಾಕೆ ಮಾಡ್ಬೇಕು ಸರ್? ಈಗ ನಾವು ಒಂದು ಹೇಳೋದಂದ್ರೆ, ಈಗ ನಾವು ಹುಟ್ಟಿದ ಕೂಸಿನಿಂದ ಹಿಡಿದು ನಾವು ಓಕೆ ಸುಮಾರು ಒಂದು 5-10 ವರ್ಷ ಆಗೋವರೆಗೂ ನಾವು ಒಂದು ಚುಚ್ಚುಮದ್ದು ಅಥವಾ ಲಸಿಕೆಯನ್ನು ಕೊಡಿಸ್ತೇವೆ. ಕಾರಣ ಯಾಕಪ್ಪ ಅಂತಂದ್ರೆ ಅವಕ್ಕೆ ಯಾವುದೇ ರೀತಿ ರೋಗ ರಚನೆಗಳು ಬರಬಾರ್ದು ಅಂತ. ಅದೇ ರೀತಿ ನಮ್ಮ ಕೃಷಿಯಲ್ಲಿ ಬಿತ್ತನೆ ಬೀಜಕ್ಕೆ ನಾವು ಏನು ಮಾಡ್ತೇವೆ, ಈ ಬೀಜೋಪಚಾರ ಮಾಡೋದ್ರಿಂದ ಈ ಒಂದು ಬೀಜದಲ್ಲಿ ಒಂದು ನಿರೋಧಕ ಶಕ್ತಿಯನ್ನು ಉತ್ಪನ್ನ ಮಾಡಿ ಅದನ್ನು ಕೀಟ ಮತ್ತು ರೋಗಗಳ ಸಮಸ್ಯೆಯನ್ನು ನಾವು ಕಡಿಮೆ ಮಾಡ್ಬೋದು ಮೊದಲನೇದಾಗಿ. ನಂತರ ಇತ್ತೀಚೆಗೆ ನಮ್ಮಲ್ಲಿ ರಾಸಾಯನಿಕ ಒಂದು ಸಿಂಪಡಣೆ ಹೆಚ್ಚಾಗಿ ಇದಾಗ್ತದೆ, ಎಲ್ಲ ಕಡೆ DAP MOP ಯೂರಿಯಾ ರಸಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉಪಯೋಗವನ್ನು ಮಾಡ್ತಾ ಇದ್ದೇವೆ. ಈ ಬೀಜೋಪಚಾರ ಮಾಡೋದ್ರಿಂದ ಇವುಗಳ ಒಂದು ಪ್ರಮಾಣವನ್ನು ನಾವು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ನಂತರ ನಮ್ಮ ಈ ಸುತ್ತಮುತ್ತಲಿನ ಒಂದು ಪರಿಸರದಲ್ಲಿ ಏನೇನಿದೆ, ಪೋಷಕಾಂಶಗಳು ಸಾಕಷ್ಟಿದೆ, ವಾತಾವರಣದಲ್ಲಿ ಸಾರಜನಕ ಒಂದು ಪ್ರಮಾಣ ತುಂಬಾ ಜಾಸ್ತಿ ಇದೆ. ಈ ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ, ಈ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಹಿಡಿದು ಈ ಒಂದು ಬೆಳೆಗಳಿಗೆ ಕೊಡುವಂತಹ ಒಂದು ಗುಣ ಇದೆ. ತದನಂತರ ಈ ಒಂದು ಬೀಜೋಪಚಾರದಲ್ಲಿ ಸಾಕಷ್ಟು ಜೀವಾಣುಗಳನ್ನು ನಾವು ಬಳಸ್ತೇವೆ. ಈ ಜೀವಾಣುಗಳು ಏನು ಮಾಡ್ತವೆ, ಹೆಚ್ಚಿನ ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸಿ ರಾಸಾಯನಿಕ ಗೊಬ್ಬರದ ಒಂದು ಬಳಕೆಯನ್ನು ಕಡಿಮೆ ಮಾಡಿ ಇಳುವರಿಯನ್ನು ಹೆಚ್ಚಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತವೆ. ಹಾಗಾಗಿ ನಾವು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ ಸರ್. ಮತ್ತೆ ಬೀಜದ ಜೊತೆಗೆ ಕೀಟಗಳು, ಮೊಟ್ಟೆಗಳು ಅಥವಾ ರೋಗಾಣುಗಳು ಇರ್ತವು, ಅವನ್ನು ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಅಂತ? ಹೌದು ಸರ್, ಮೊದಲನೇದಾಗಿ ಬೀಜ ಉಪಚಾರ ನಾವು ಮಾಡದೆ ಹೋದ್ರೆ ಏನಾಗತ್ತಪ್ಪ ಅಂತಂದ್ರೆ, ಈ ಒಂದು ಬಿತ್ತನೆ ಬೀಜದಿಂದ ನಾವು ಸಾಕಷ್ಟು ಒಂದು ಈ ರೋಗಾಣುಗಳಿರ್ಬೋದು ಅಥವಾ ಕೀಟಗಳ ತತ್ತಿಗಳಿರ್ಬೋದು, ಅವುಗಳು ಏನಾಗಿರ್ತವೆ, ಬಿತ್ತನೆ ಬೀಜದ ಒಳಗಡೆ ಅವು ತನ್ನ ಒಂದು ಜೀವನೋತ್ಪತ್ತಿಯನ್ನು ಮಾಡ್ತಾ ಇರ್ತವೆ. ಈ ಒಂದು ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ರೋಗ ಮತ್ತು ಕೀಟಗಳ ಒಂದು ಬಾಧೆಯನ್ನು ನಾವು ಕಡಿಮೆ ಮಾಡ್ಬೋದು. ತದನಂತರ ಒಂದು ಬಿತ್ತನೆ ಬೀಜದ ಗುಣಮಟ್ಟವನ್ನು ನಾವು ಕಾಪಾಡ್ಕೋಬಹುದು. ಜೊತೆಗೆ ಇದರ ಒಂದು ಹೆಚ್ಚಿನ ಮೊಳಕೆ ಪ್ರಮಾಣ ಒಂದು ಸುಮಾರು 90%+ ಹೆಚ್ಚಾಗಿ ಪ್ರಮಾಣವನ್ನು ಮಾಡುತ್ತೆ. ಜೊತೆಗೆ ಬೀಜದ ಒಂದು ಬಲದ ಸತ್ವವನ್ನು ನಾವು ಈ ಒಂದು ಇದರಿಂದ ಹೆಚ್ಚಾಗಿ ಪ್ರಮಾಣ ಮಾಡ್ಬೋದು. ನಂತರ ಈ ಕೆಲವೊಂದು ಬೀಜಗಳನ್ನು ನಾವು ಬೇರೆ ಕಡೆ ತರ್ತೇವೆ, ಅವು ತುಂಬ ರೋಗದಿಂದ ಕೂಡಿರ್ತವೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಈ ಬೀಜೋಪಚಾರ ಮಾಡೋದ್ರಿಂದ ನಾವೇನು ಮಾಡ್ತೀವಿ, ಈ ರೋಗಮುಕ್ತ ಇದಕ್ಕೆ ಒಂದು ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಈಗ ರೋಗಯುಕ್ತ ಬೀಜವನ್ನು ನಾವು ಉಪಯೋಗಿಸಿದ್ರೆ ಅದರ ಒಂದು ಶಕ್ತಿ ಏನಿದೆ ಅದು ಕ್ಷೀಣಗೊಂಡು ಅದು ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಸರಿಯಾದ ಒಂದು ಮೊಳಕೆ ಪ್ರಮಾಣ ಬರೋದಿಲ್ಲ. ತದನಂತರ ಮಾರುಕಟ್ಟೆಯಲ್ಲೂ ಕೂಡ ಅವು ಕಡಿಮೆ ಬೆಲೆಯಲ್ಲಿ ಇದಾಗುತ್ತೆ. ಸೊ ಹಾಗಾಗಿ ನಾವು ಈ ಬೀಜೋಪಚಾರವನ್ನು ಖಂಡಿತ ನಾವು ಮಾಡಲೇಬೇಕಾಗುತ್ತೆ. ಈ ಬೀಜೋಪಚಾರ ಅಂದ ತಕ್ಷಣ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ, ಒಂದು ಕಾಳಿನಿಂದ ಇನ್ನೊಂದು ಕಾಳಿಗೆ, ಹೀಗೆ ವೈವಿಧ್ಯತೆ ಇರುತ್ತೆ ಬೀಜೋಪಚಾರದಲ್ಲಿ. ಯಾವ ವಿಧಾನಗಳು ಇದರಲ್ಲಿ? ಈ ಬೀಜೋಪಚಾರದಲ್ಲಿ ಸಾಮಾನ್ಯವಾಗಿ ಒಂದು 4-5 ತರಹದ ಒಂದು ವಿಧಾನಗಳಿದೆ ಸರ್. ಸರಳವಾಗಿ ನಾವು ಮಾಡಬಹುದು, ರೈತರು ತಮ್ಮ ಹಂತದಲ್ಲೇ ಮಾಡಬಹುದಾಗಿದೆ. ಮೊದಲನೇದಾಗಿ ನಾವು ಏನು ಮಾಡಬಹುದು ಅಂತಂದ್ರೆ, ಈಗ ನಮ್ಮಲ್ಲಿ ಇರತಕ್ಕಂಥ ಒಂದು ಯಾವ್ದಾದ್ರು ಪ್ಲಾಸ್ಟಿಕ್ ಟಬ್ ಇರ್ಬೋದು ಅಥವಾ ಒಂದು ಪಾತ್ರೆನ ತಗೋಬೇಕು. ಅದರಲ್ಲಿ ಏನು ನಾವು ಶಿಫಾರಸು ಮಾಡಿರ್ತೀವಿ ಅಂತ ಪೋಷಕಾಂಶವನ್ನು ತಕ್ಕ ಪ್ರಮಾಣದಲ್ಲಿ ಒಂದು ಬೀಜದ ಮೇಲೆ ಸಿಂಪರಣೆ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ಮಿಶ್ರಣ ಮಾಡಿ ನೆರಳಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡ್ಬೋದು. ಇದು ಒಂದು ಸರಳ ಒಂದು ವಿಧಾನ. ತದನಂತರ ಈ ಕೆಲವೊಂದು ಸೀಡ್ ಕೋಟ್ ಅಂದರೆ ಏನು, ಬಿತ್ತನೆ ಬೀಜದ ಮೇಲ್ಬೈ ತುಂಬ ಕೆಲವೊಂದು ತೆಳುವಾಗಿರುತ್ತೆ. ಎಕ್ಸಾಂಪಲ್ ನಾವು ಹೇಳಬೇಕಂದ್ರೆ ಶೇಂಗಾ ಇರ್ಬೋದು, ಸೋಯಾ ಅವರೆ ಇರ್ಬೋದು, ಈ ಒಂದು ಬೆಳೆಗಳಲ್ಲಿ ಬೀಜದ ಒಂದು ಸೀಡ್ ಕೋಟ್ ಏನು ಹೊರ ಮೇಲ್ಮೈ ಅಂತ ಏನಿರುತ್ತೆ ತುಂಬ ತೆಳುವಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಒಂದು ಪ್ಲಾಸ್ಟಿಕ್ ಚೀಲವನ್ನು ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ನಾವೇನು ಶಿಫಾರಸು ಮಾಡಿರ್ತೀವಿ ಅದರ ಒಂದು ಪೋಷಕಾಂಶವನ್ನು ಹಾಕಿ ಸ್ವಲ್ಪ ನೀರನ್ನು ಚಿಮುಕಿಸಿ ತದನಂತರ ಒಂದು ಆ ಏನು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಇದೆ ಅದನ್ನು ಬಲೂನ್ ಥರ ಓದಿ ಆ ಕಡೆಯಿಂದ ಈ ಕಡೆ ಇಬ್ಬರು ಒಂದು ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ಒಂದು ವೃತ್ತಾಕಾರದಲ್ಲಿ ನಾವು ತಿರುಗಿಸ್ಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಕೈಯಿಂದ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಡ್ಯಾಮೇಜ್ ಆಗುವ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ನಾವು ಅದನ್ನು ನಾವು ಒಂದು ವೃತ್ತಾಕಾರದಲ್ಲಿ ತಿರುಗಿಸಿ ನಾವು ಮಿಶ್ರಣವನ್ನು ಮಾಡಬಹುದಾಗಿದೆ. ಇದು ಎರಡನೇ ಪದ್ಧತಿ. ಮೂರನೇ ಪದ್ಧತಿ ಏನಪ್ಪ ಅಂತಂದರೆ, ಒಂದು ಈ ಬೀಜಕ್ಕೆ ಸ್ವಲ್ಪ ಅಂಟಿನ ಒಂದು ಪದಾರ್ಥವನ್ನು ಹಾಕಿ ನಾವೊಂದು ಮಿಶ್ರಣ ಮಾಡಿ ಮಾಡ್ಬೋದು. ಈ ಅಂಟಿನ ಪದಾರ್ಥ ಅಂತಂದರೆ ನಮ್ಮಲ್ಲಿ ಲೋಕಲಿ ಅವೈಲಬಲ್ ಈ ಬೆಲ್ಲ ಇರ್ಬೋದು ಅಥವಾ ಸಕ್ಕರೆ ಇರ್ಬೋದು, ಅದರದ್ದು ಒಂದು ಪಾಕವನ್ನು ಮಾಡಿಕೊಂಡು ತೆಳುವಾಗಿ ಅದು ತಣ್ಣಗಾದ ನಂತರ ಪೋಷಕಾಂಶ ಇದೆ ಆ ಪುಡಿಯನ್ನು ಬೆರೆಸಬೇಕು. ತದನಂತರ ಏನು ಬಿತ್ತನೆ ಬೀಜ ಶಿಫಾರಸು ಇದೆಯೋ ಅದನ್ನು ನಾವು ಮಿಕ್ಸ್ ಮಾಡಿ ಅದನ್ನು ಮಾಡಿದಾಗ ಉಪಚಾರ ಮಾಡಿದಾಗ ಈ ಎಲ್ಲ ಒಂದು ಬೀಜದ ಮೇಲೆ ಒಂದು ಈ ಒಂದು ಲೇಪನ ಕ್ಲೀನಾಗಿ ಆಗುತ್ತೆ. ಇದೊಂದು ಪದ್ಧತಿ. ತದನಂತರ ಈ ಗೆಡ್ಡೆ ಗೆಣಸುಗಳು ಅಥವಾ ಸಸಿಗಳು, ತದನಂತರ ಈ ಯಾವುದಾದ್ರೂ ಒಂದು ಈ ಸಸಿಗಳ ಒಂದು ಕಬ್ಬಿನ ತುಂಡುಗಳು ಅಂಥದ್ದನ್ನು ನಾವು ಬೀಜೋಪಚಾರ ಮಾಡಬೇಕಂತಂದರೆ ನಮ್ಮಲ್ಲಿ ಟ್ರೈಕೋಡರ್ಮ ಅಥವಾ ರೈಜೋಬಿಯಂ ಅಂತ ಸಿಗುತ್ತೆ. ಅದನ್ನು ನಾವು ಒಂದು ಸೂಕ್ತ ಪ್ರಮಾಣದಲ್ಲಿ ಒಂದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ಒಂದು ಏನು ಸಸಿಗಳಿರ್ಬೋದು ಅಥವಾ ಬಾಲುಗೆಡ್ಡೆ ಇರ್ಬೋದು ಅಥವಾ ಕಬ್ಬಿನ ತುಂಡುಗಳಿರ್ಬೋದು, ಅದನ್ನು ಒಂದು ಕೆಲ ನಿಮಿಷಗಳ ಕಾಲ ಅದರಲ್ಲಿ ನೀರಲ್ಲಿ ಅದ್ದಿ ತದನಂತರ ನಾವು ಬೀಜೋಪಚಾರ ಮಾಡ್ಬೋದಾಗಿದೆ ಸರ್. ನಮ್ಮಲ್ಲಿ ಲಿಕ್ವಿಡ್ ಬಯೋಫರ್ಟಿಲೈಸರ್ಸ್ ಅಂತಲೂ ಕೂಡ ಸಿಗುತ್ತೆ, ಅಥವಾ ರಾಸಾಯನಿಕಗಳ ಒಂದು ಕೀಟನಾಶಕದಿಂದನೂ ಕೂಡ ನಾವು ಬೀಜೋಪಚಾರ ಮಾಡಬಹುದಾಗಿದೆ. ಈ ರಾಸಾಯನಿಕ ಅಥವಾ ಈಗ ಒಂದು ದ್ರವ ರೂಪದ ಈ ಒಂದು ಕೀಟನಾಶಕವನ್ನು ನಾವು ಬಳಕೆ ಮಾಡಬೇಕಾದ್ರೆ ಬೀಜೋಪಚಾರ ಮಾಡಿ ಕೆಲ ಕಾಲ ಅದನ್ನು ನೆರಳಲ್ಲಿ ಒಣಗಿಸಬೇಕಾಗುತ್ತೆ, ನಂತರ ನಾವು ಬೀಜೋಪಚಾರ ಮಾಡಬಹುದು. ಇನ್ನೊಂದು ಕೊನೆಯದಾಗಿ ಏನಪ್ಪಾ ಅಂತಂದ್ರೆ, ಕೆಲವರು ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಕೆಲವರು ಸುಮಾರು 10 ಎಕರೆ 20 ಎಕರೆ ಒಂದೇ ಸಲ ಬಿತ್ತನೆಯನ್ನು ಮಾಡಬೇಕಾಗತ್ತೆ, ಅಂತ ಟೈಮಲ್ಲಿ ಏನ್ ಮಾಡಬೇಕು, ನಮ್ಮಲ್ಲಿ ಡ್ರಮ್ ಸೀಡರ್ ಅಂತ ಸಿಗುತ್ತೆ. ಈ ಡ್ರಮ್ ಸೀಡರ್ ಅಲ್ಲಿ ಸೂಕ್ತ ಪ್ರಮಾಣದ ಒಂದು ಪೋಷಕಾಂಶಗಳನ್ನು ಹಾಕಿ ತದನಂತರ ಅದನ್ನ ಅಥವಾ ಕೀಟನಾಶಕಗಳನ್ನು ಬಳಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೀಜೋಪಚಾರವನ್ನು ಮಾಡಬಹುದಾಗಿದೆ ಸರ್. ಈಗ ಬೀಜೋಪಚಾರದ ಬಗ್ಗೆ ಇಷ್ಟೆಲ್ಲ ಹೇಳ್ತೀವಿ, ಒಂದು ಅನ್ಸುತ್ತೆ ಏನಂದ್ರೆ ರೈತರಿಗೆ, ಈ ನಾವು ಸುಗ್ಗಿ ಮಾಡಿದ ಮೇಲೆ ತಂದು ಅವನ್ನ ಎಷ್ಟು ರಕ್ಷಣೆ ಕೊಟ್ಟು ಸಂಗ್ರಹಿಸ್ಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲನೂ ಮಾಡಿದ್ದೀವಿ, ಇದರಲ್ಲಿ ರೋಗ ಕೀಟ ಇರಲಿಕ್ಕೆ ಸಾಧ್ಯನಾ ಅಂತ ಇರ್ತಾವ ಅಲ್ಲಿ? ಹೌದು ಸರ್, ಖಂಡಿತ ಸರ್. ಯಾಕೆಂತಂದ್ರೆ ಈ ಬಿತ್ತನೆ ಬೀಜದಿಂದನೇ ನಮಗೆ ಸಾಕಷ್ಟು ಒಂದು ರೋಗಗಳು ಬರೋ ಸಾಧ್ಯತೆ ಇದೆ. ಕೆಲವೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಭತ್ತದಲ್ಲಿ ಬರತಕ್ಕಂಥ ಬೆಂಕಿ ರೋಗ, ಅವು ಕೂಡ ಬೀಜದಿಂದನೇ ಪ್ರಸಾರ ಆಗುವಂಥದ್ದು. ಅದೇ ರೀತಿ ಜೋಳದಲ್ಲಿ ಬೂಜು ರೋಗ, ಕೇದಿಗೆ ರೋಗ ಅಂತ ಇದೆ, ಮತ್ತೆ ಸಜ್ಜೆಯಲ್ಲೂ ಕೂಡ ಬೂಜು ರೋಗ, ಈಗ ಇತ್ತೀಚೆಗೆ ತೊಗರಿಯಲ್ಲಿ ನೆಟೆ ರೋಗ ಅಥವಾ ಸಿಡಿ ರೋಗ ಅಂತ ಹೇಳ್ತೀವಿ, ಅಥವಾ ಏನು ಸೊರಗು ರೋಗ ಅಂತ ಹೇಳ್ತೇವೆ, ಇದು ಕೂಡ ಬೀಜದಿಂದ ಪ್ರಸಾರವಾಗುವಂಥದ್ದು. ಶೇಂಗಾದಲ್ಲಿ ಕೊಳೆ ರೋಗಗಳು, ಮತ್ತು ಸೋಯಾ ಹೊರೆಯಲ್ಲಿ ಬುಡ ಕೊಳೆ ರೋಗ, ಸೂರ್ಯಕಾಂತಿಯಲ್ಲಿ ಎಲೆಮಚ್ಚೆ ರೋಗ, ಮತ್ತು ಮೆಣಸಿನಕಾಯಿಯಲ್ಲಿ ಅಂಗಮಾರಿ ರೋಗಗಳು, ಇವಿಷ್ಟು ರೋಗಗಳು ಬೀಜದಿಂದ ಪ್ರಸಾರವಾಗುತ್ತದೆ. ಆದ ಕಾರಣ ನಾವು ಬೀಜೋಪಚಾರವನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಬೇರೆ ಬೇರೆ ಬೆಳೆಗಳನ್ನು ನಾವು ಮುಂಗಾರಿಯಲ್ಲಿ ನೋಡಿಕೊಂಡಾಗ ಸಹಜವಾಗಿ ಇಂತಿಂಥ ಬೆಳೆಗಳನ್ನು ಹಾಕ್ತಾ ಇದ್ದೀವಿ, ಇಂತಿಂಥ ಬೀಜವನ್ನು ಉಪಯೋಗಿಸ್ತಾ ಇದ್ದೀವಿ ಅಂತೇಳಿ, ಬೇರೆ ಬೇರೆ ಬೆಳೆ ಕಾಳುಗಳಿಗೆ ಯಾವ್ಯಾವ ರೀತಿಯಾಗಿ ಮಾಡ್ಬೋದು ಸರ್? ಮೊದಲನೇದಾಗಿ ನಾವು ಜೈವಿಕ ಬೀಜೋಪಚಾರವನ್ನು ಹೇಳೋದಾದರೆ, ಈ ಜೈವಿಕ ಬೀಜೋಪಚಾರ ಅಂತಂದರೆ ಇದರಲ್ಲಿ ಸಜೀವ ಸೂಕ್ಷ್ಮಣುಗಳಿರ್ತವೆ. ಈ ಸಜೀವ ಸೂಕ್ಷ್ಮಣ ಜೀವಿಗಳನ್ನ ಬಳಸಿ ಈ ಒಂದು ರೋಗಾಣುಗಳನ್ನ ನಾವು ಹತೋಟಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ರೈಸೋಬಿಯಂ ಜೀವಾಣು ಅಂತ ಇದೆ, ತದನಂತರ ಟ್ರೈಕೋಡರ್ಮ ಅಂತ ಇದೆ, ನಂತರ ಸೂಡೋಮೊನಾಸ್ ಆರಿಯಫೆನ್ಸಿಸ್ ಅಂತ ಇದೆ. ಇವುಗಳಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ನಮಗೆ ಸಾಕಷ್ಟು ಈಗ ರೋಗಾಣು ನಿಗ್ರಹಗೊಂಡು ಈ ಬೀಜದ ಒಂದು ಮೊಳಕೆ ಸುಲಲಿತ ಹೋಗುತ್ತೆ. ಇದು ಬಹಳ ಒಂದು ಸುಲಭ. ಮೊದಲು ಏನು ಮಾಡಬೇಕಾಗತ್ತೆ, ಸುಮಾರು ಒಂದು ನಮ್ಮಲ್ಲಿ ಅವೈಲಬಲ್ ಇರ್ತ 100 ಗ್ರಾಂ ಬೆಲ್ಲ ಅಥವಾ ಸಕ್ಕರೆನ ತೆಗೆದುಕೊಂಡು ಅದನ್ನು ಪಾಕದ ರೀತಿಯಲ್ಲಿ ಮಾಡ್ಕೋಬೇಕು. ಅದು ನಂತರ ಆರಿದ ನಂತರ ಅದಕ್ಕೆ 200 ಗ್ರಾಂ ಅಷ್ಟು ರೈಸೋಬಿಯಂ ಅಣುಜೀವಿಯನ್ನು ಸೇರಿಸಿ, ತದನಂತರ ಇದು 1 ಎಕರೆಗೆ ನಮ್ಗೆ ಎಷ್ಟು KG ಬೀಜ ಬೇಕಾಗುತ್ತೋ ಆ ಒಂದು ಬೀಜವನ್ನು ಆ ಒಂದು ದ್ರಾವಣಕ್ಕೆ ಹಾಕಿ ತದನಂತರ ಕೈಯಿಂದ ನಿಧಾನವಾಗಿ ಮಿಕ್ಸ್ ಮಾಡಿ ಲೇಪನವನ್ನು ಮಾಡ್ಬೋದು. ಇದನ್ನು ನಾವು ರೈಸೋಬಿಯಂ ಜೀವಾಣುವಿಂದ ಉಪಚಾರ ಮಾಡ್ತೇವೆ. ಇದರಿಂದ ಉಪಯೋಗ ಏನಪ್ಪಾ ಅಂತಂದರೆ, ಈ ಒಂದು ರೈಸೋಬಿಯಂ ಅಂತ ಏನು ಜೀವಾಣು ಇದೆ, ಈ ಒಂದು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರ್ಕೊಂಡು ಸಸಿಗಳಿಗೆ ಒದಗಿಸುತ್ತೆ ಒಂದನೇದು. ಎರಡನೇದು, ದ್ವಿದಳ ಧಾನ್ಯಗಳಲ್ಲಿ ಈ ಬೇರಿನಲ್ಲಿ ಸಾರಜನಕದ ಗಂಟುಗಳು ಅಂತ ಒಂದು ಕಾಣ್ತೇವೆ, ಈ ರೈಸೋಬಿಯಂ ನಾಡ್ಯೂಲ್ಸ್ ಅಂತ ನಾವು ಕರಿತೀವಿ. ಈ ಗಂಟುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಈ ಗಂಟುಗಳಲ್ಲಿ ಏನಿರುತ್ತಪ್ಪ ಅಂದರೆ, ಇದು ಒಂಥರ ನೈಟ್ರೋಜನ್ ಫ್ಯಾಕ್ಟ್ರಿ ಇದ್ದಾಗೆ, ಇದು ಪ್ರತಿ ಒಂದು ಆ ಒಂದು ಬೆಳೆಗೆ ಯಾವಾಗ ಸೂಕ್ತವಾಗುತ್ತೆ ನೈಟ್ರೋಜನ್ ಅವಶ್ಯಕತೆ ಇರುತ್ತೋ ಸಾರಜನಕವನ್ನು ಅದು ಒದಗಿಸುತ್ತೆ. ಹಾಗಾಗಿ ಈ ಒಂದು ರೈಸೋಬಿಯಂ ಬೀಜೋಪಚಾರ ಅಂದು ತುಂಬ ಉಪಯೋಗ ಆಗುತ್ತೆ. ನಮ್ಮಲ್ಲಿ ದ್ವಿದಳ ಧಾನ್ಯಗಳಾದ ಹೆಸರು ಇರ್ಬೋದು, ಉದ್ದು, ಅಲಸಂದೆ, ಕಡಲೆ, ಸೋಯಾ ಹೊರೆ, ತೊಗರಿ, ಶೇಂಗಾ, ಈ ಒಂದು ಬೆಳೆಗಳಿಗೆ ಈ ಒಂದು ರೈಸೋಬಿಯಂ ಜೀವಾಣುವಿಂದ ನಾವು ಉಪಚಾರ ಮಾಡಿ ಬೀಜೋಪಚಾರವನ್ನು ಮಾಡ್ಬೋದು ಸರ್. ನಂತರ ಇನ್ನೊಂದು ರಂಜಕ ಕರಗಿಸುವ ಜೀವಾಣುವಿಂದನೂ ಕೂಡ ಉಪಚಾರ ಮಾಡುತ್ತೆ. ಏನಪ್ಪ ಇದು ರಂಜಕ ಕರಗಿಸುವ ಜೀವಾಣು ಅಂತಂದರೆ, ಈ ಒಂದು ರಂಜಕ ಕರಗಿಸುವ ಜೀವಾಣು ಈ ನಮ್ಮ ಭೂಮಿನಲ್ಲಿ ಕೆಲವೊಂದು ರಂಜಕ ಹಾಗೆ ಉಳಿದಿರುತ್ತೆ ಸರ್. ಆ ಒಂದು ರಂಜಕನವನ್ನು ಕರಗಿಸಿ ಅದು ಒಂದು ಸಸ್ಯಗಳಿಗೆ ನೀಡ್ತಕ್ಕಂಥದ್ದು. ಇದು ಯಾವ ಥರ ನಾವು ಮಾಡ್ತೇವೆ ಅಂತಂದರೆ, ಇದಕ್ಕೂ ಕೂಡ ಹೇಗೆ ಅಂತಂದರೆ, ಒಂದು 100 ಗ್ರಾಂ ಬೆಲ್ಲ ಅಷ್ಟು ಅಥವಾ ಸಕ್ಕರೆ ಈ ಒಂದು ತಗೊಂಡು ಪಾಕವನ್ನು ಮಾಡ್ಕೋಬೇಕು. ತದನಂತರ ಅದು ಆರಾದ್ಮೇಲೆ 200 ಗ್ರಾಮಷ್ಟು ರಂಜಕ ಕರಗಿಸುವ ಜೀವಾಣುವನ್ನು ಆ ಪಾಕದೊಳಗಡೆ ಸೇರಿಸಿ, ನಂತರ 1 KG ಅಥವಾ 1 ಎಕರೆಗೆ ಬೇಕಾಗಿರತಕ್ಕಂಥ ಏನು ಬಿತ್ತನೆ ಬೀಜ ಇದೆ ಅದನ್ನು ನಾವು ಈ ಒಂದು ದ್ರಾವಣಕ್ಕೆ ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ನೆರಳಲ್ಲಿ ಒಣಗಿಸಿ ತದನಂತರ ನಾವು ಬಿತ್ತನೆಯನ್ನು ಮಾಡ್ಬೋದು. ಇದನ್ನು ನಾವು ರಂಜಕ ಕರಗಿಸುವ ಬೀಜೋಪಚಾರವನ್ನು ಮಾಡ್ತೇವೆ. ಇದರಿಂದ ಏನಾಗುತ್ತೆ, ಆವಾಗಲೇ ಹೇಳಿದಾಗೆ ಭೂಮಿಯಲ್ಲಿರ್ತಕ್ಕಂಥ ಏನು ರಂಜಕ ಏನಿದೆ ಅದು ಸೂಕ್ತವಾಗಿ ಸಸ್ಯಗಳಿಗೆ ಲಭ್ಯ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಟ್ರೈಕೋಡರ್ಮ ಅಂತ ಒಂದು ಜೀವಾಣು ಇದೆ, ಅದನ್ನು ಕೂಡ ನಾವು ಉಪಯೋಗಿಸಿ ನಾವು ಉಪಚಾರವನ್ನು ಮಾಡ್ಬೋದು. ಏನಿದು ಟ್ರೈಕೋಡರ್ಮ ಅಂತಂದರೆ, ಇದೊಂದು ಶಿಲೀಂಧ್ರನಾಶಕ ಶಕ್ತಿ ಇರುವಂತಹ ಜೀವಾಣು. ನಾನು ಆವಾಗಲೇ ಹೇಳಿದಾಗೆ ಸಾಕಷ್ಟು ರೋಗಾಣುಗಳು ಬೀಜದಿಂದ ಪ್ರಸಾರ ಆಗುತ್ತೆ. ಆ ಒಂದು ರೋಗಾಣುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಈ ಟ್ರೈಕೋಡರ್ಮ ಅನ್ನೋ ಒಂದು ಶಿಲೀಂಧ್ರನಾಶಕವನ್ನು ನಾವು ಉಪಯೋಗ ಮಾಡ್ತೇವೆ. ಇದರ ಬಳಕೆ ಹೇಗೆ ಅಂತಂದರೆ, ಇದು ಪ್ರತಿ KG ಬೀಜಕ್ಕೆ ಸುಮಾರು 4-6 ಗ್ರಾಂ ಅಷ್ಟು ಟ್ರೈಕೋಡರ್ಮ ಒಂದು ಜೈವಿಕ ಶಿಲೀಂಧ್ರನಾಶಕವನ್ನು ಉಪಚರಿಸಿದ್ರಿಂದ ಈ ತೊಗರಿನಲ್ಲಿ ಬರ್ತಕ್ಕಂಥ ನೆಟೆ ರೋಗ ಇರ್ಬೋದು ಅಥವಾ ಸೊರಗು ರೋಗ ಇರ್ಬೋದು ಅಥವಾ ಬೇರುಕೊಳೆ ರೋಗನ ನಾವು ನಿಯಂತ್ರಣ ಮಾಡಬಹುದು ಸರ್. ಅದೇ ರೀತಿ ಹತ್ತಿನಲ್ಲಿ ಈ ಒಂದು ಟ್ರೈಕೋಡರ್ಮಾ ಒಂದು ಬೀಜೋಪಚಾರ ಮಾಡೋದ್ರಿಂದ ಇದು ಅಷ್ಟೇ ಪ್ರತಿ ಕೆ ಜಿ ಬೀಜಕ್ಕೆ 4 ಗ್ರಾಮ್ಷ್ಟು ಮಾಡೋದ್ರಿಂದ ಸೊರಗು ರೋಗ ಮತ್ತು ಬೇರುಕೊಳೆ ರೋಗವನ್ನು ನಿಯಂತ್ರಣ ಮಾಡಬಹುದು. ಇದಿಷ್ಟು ನಾವು ಬೀಜದ ಉಪಚಾರವನ್ನು ಮಾಡಿದಾಯಿತು. ನಂತರ ಸಸಿಗಳ ಬೇರುಗಳು, ಈಗ ನಮ್ಮಲ್ಲಿ ಕೆಲವೊಂದು ನಾಟಿ ಮಾಡ್ತೇವೆ, ಅಂಥ ಟೈಮಲ್ಲಿ ನಾವು ಯಾವ ಥರ ಇದನ್ನು ಬಳಕೆ ಮಾಡ್ಬೋದು ಅಂತಂದರೆ, ಈ ಸಸಿಗಳ ಬೇರಿರ್ಬೋದು, ಆಲೂಗೆಡ್ಡೆ ತುಂಡಿರ್ಬೋದು, ಕಬ್ಬಿನ ತುಂಡಿರ್ಬೋದು, ಈ ಅಂಥದ್ದನ್ನು ನಾವು ಏನು ಮಾಡಬೇಕು, ಸುಮಾರು 10 ಗ್ರಾಮ್ಷ್ಟು ಟ್ರೈಕೋಗ್ರಾಮವನ್ನು 1 ಲೀಟ್ರ್ ನೀರಿನಲ್ಲಿ ಚೆನ್ನಾಗಿ ಬೆರೆಸಿ ಈ ಒಂದು ಸಸಿಗಳು, ಭತ್ತದ ಸಸಿ ಇರ್ಬೋದು, ಆಲೂಗೆಡ್ಡೆ ಇರ್ಬೋದು, ನಂತರ ಈ ಕಬ್ಬಿನ ತುಂಡುಗಳಿರ್ಬೋದು, ಅದನ್ನು ಒಂದು ಸಮಯದಷ್ಟು ನಾವು ಅದನ್ನು ಹದ್ದಿ ತದನಂತರ ನೆರಳಲ್ಲಿ ಒಣಗಿಸಿ ನಾವು ನಾಟಿ ಮಾಡೋದ್ರಿಂದ ಸಾಕಷ್ಟು ಒಂದು ರೋಗಾಣುಗಳನ್ನ ನಾವು ತಡೆಯಬಹುದು. ಹೌದು, ಮೆಣಸಿನ ಸಸಿ, ಬದನೆ ಸಸಿ ಇವನ್ನೆಲ್ಲನೂ ಮಾಡ್ತಾ ಇರ್ತಾರೆ. ಹೌದು ಸರ್. ಅಲ್ಲ, ಹೌದು, ಅವನ್ ಕಿತ್ತು ಬೇರೆ ಕಡೆ ಹಚ್ಚುವಂತ ಸಂದರ್ಭದಲ್ಲಿ ಬೇರನ್ನ ಹದ್ದಬೇಕು. ಇದರಿಂದ ಬೇರಿಂದ ಏನಾಗುತ್ತೆ, ಈ ಒಂದು ಟ್ರೈಕೋಡರ್ಮನ ಹೀರ್ಕೊಂಡು ಅವು ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಈ ಯಾವುದೇ ಒಂದು ರೋಗ ಅಥವಾ ಇದನ್ನು ನಾವು ಬರೋದೇ ಇರ್ತಕ್ಕಂಥ ಅದು ಒಂದು ಕಾಪಾಡುತ್ತೆ. ಕೆಲವರು ಏನು ಮಾಡ್ತಾರೆ, ಆಲ್ರೆಡಿ ಬಿತ್ತನೆ ಬೀಜೋಪಚಾರ ಮಾಡಿದ್ರೆ ಬಿತ್ತನೆಯನ್ನು ಮಾಡಿಬಿಟ್ಟಿರ್ತಾರೆ. ಅಂಥ ಸಮಯದಲ್ಲಿ ಏನು ಮಾಡ್ಬೋದು, ಈ ಒಂದು ಟ್ರೈಕೋಡರ್ಮ ಮತ್ತು ಸೂಡೋಮೊನಾಸ್ ಅಂತ ಒಂದು ಶಿಲೀಂದ್ರನಾಶಕವನ್ನು ನಾವು ಭೂಮಿಗೂ ಕೂಡ ಹಾಕ್ಬೋದು ಸರ್. ಹೇಗೆ ಇದನ್ನು ಮಾಡಬೇಕಾಗತ್ತೆ ಅಂತಂದರೆ, ಒಂದು ಹೆಕ್ಟೇರ್ಗೆ ಸುಮಾರು 5 ಕೆಜಿಯಷ್ಟು ಟ್ರೈಕೋಡರ್ಮ ಅಥವಾ ಸೂಡೋಮೊನಾಸನ್ನು ನಾವು ಪ್ಯಾಕೆಟ್ ಅಂತ ತಗೊಳ್ಳಿ. ಇದನ್ನು ಚೆನ್ನಾಗಿ ಕಳೆತ 5 ಟನ್ ಗೊಬ್ಬರದೊಂದಿಗೆ ಬೆರೆಸಿ ಮಿಶ್ರಣ ಮಾಡಬೇಕು. ತದನಂತರ ಇದನ್ನು ನಾವು ಮಿಶ್ರಣ ಮಾಡಿ ಸುಮಾರು 1-15 ದಿನ ಅಷ್ಟು ನಾವು ಅದನ್ನು ಹಾಗೆ ಬಿಟ್ಟರೆ ಈ ಒಂದು ಟ್ರೈಕೋಡರ್ಮ ಶಿಲೀಂದ್ರ ಏನು ಮಾಡುತ್ತೆ, ಚೆನ್ನಾಗಿ ಕೊಳ್ತಕ್ಕಂಥ ಗೊಬ್ಬರದಲ್ಲಿ ಡೆವಲಪ್ ಆಗಿ ಮಲ್ಟಿಪ್ಲೈ ಆಗಿರುತ್ತೆ. ಬೆಳೆಗಳಿಗೆ ಕೂಡ ನಾವು ಹಾಕೋದ್ರಿಂದ ಅವು ಬೇರುಗಳ ಒಂದು ಇದಕ್ಕೆ ಸೇರಿಕೊಂಡು ಅವು ಕೂಡ ರೋಗಾಣುಗಳಿಂದ ರಕ್ಷಣೆ ನೀಡ್ತವೆ. ಈ ನಿಮಗೆ ಕೊಟ್ಟಿಗೆ ಗೊಬ್ಬರ ಸಿಗಲಿಲ್ಲ, ಆ ಟೈಮಲ್ಲಿ ನಾವು ಬೇರೆ ಅಗತ್ಯ ವಸ್ತುಗಳಂತಂದ್ರೆ ತೆಂಗಿನಾರು ಅಥವಾ ಕಳಿತ ಗೊಬ್ಬರ ಅಥವಾ ಈವನ್ ಜಿಪ್ಸಮ್ ಅಂತ ಒಂದು ಇದಿದೆ, ಅದರಲ್ಲೂ ಕೂಡ ನಾವು ಅದರ ಜೊತೆಗೆ ಈ ಟ್ರೈಕೋಡರ್ಮನ ಮಿಕ್ಸ್ ಮಾಡಿ ನಾವು ತೋಟಗಾರಿಕೆ ಬೆಳೆಗಳು, ನಮ್ಮ ಒಂದು ಹಣ್ಣಿನ ಗಿಡಗಳು ಅಂಥದ್ದು ಕೂಡ ನಾವು ಹಾಕಿ ಇದನ್ನು ನಾವು ರೋಗಾಣುಗಳನ್ನ ತಡೆಯಬಹುದು ಸರ್. ಹೌದು, ಇಲ್ಲಿ ಒಂದು ಪ್ರಶ್ನೆ ಏನಂದರೆ, ಈ ಜೈವಿಕ ಬೀಜೋಪಚಾರ ನಾವು ದ್ವಿದಳ ಧಾನ್ಯಕ್ಕೆ ಹೇಳಿದ್ವಿ, ರೈಜೋಬಿಯಮ್ ಅವನ ಮತ್ತು ಇನ್ನು ಅಜೋಸ್ಪೈರುಲಮ್ ಇದೆ, ಅವನ್ನ ಹೇಗೆ ಮತ್ತು ಏಕದಳ ಧಾನ್ಯಕ್ಕೆ ಏನು ಮಾಡ್ಬೋದು ಸರ್? ಏಕದಳ ಧಾನ್ಯಗಳಿಗೂ ನಾವು ಈ ತಾವು ಹೇಳಿದಾಗ ಅಸಿಟೋಬ್ಯಾಕ್ಟರು, ದೆನ್ ಅಜೋಸ್ಪೈರುಲಮ್ಮು, ಅದನ್ನು ಕೂಡ ಈ ಒಂದು ಸೇಮ್ ಏನು ಪ್ರಮಾಣದಲ್ಲಿ 200 ಗ್ರಾಮ್ ಒಂದು ಎಕರೆಯಷ್ಟು ನಾವು ಅದನ್ನು ನಾವು ಇದು ಮಿಕ್ಸ್ ಮಾಡಿ ಏಕದಳ ಧಾನ್ಯಗಳಿಗೆ ನಾವು ಇದು ಮಾಡೋದ್ರಿಂದ ಖಂಡಿತ ನಾವು ಆದಷ್ಟು ರೋಗಾಣುಗಳನ್ನು ಕಂಟ್ರೋಲ್ ಮಾಡ್ಬೋದು ಸರ್. ಮತ್ತು ನಿಸರ್ಗದಲ್ಲಿರುವಂಥ ಸಾರಜನಕವನ್ನು ಹೀರಿ ಅದಕ್ಕೆಲ್ಲ ಕೊಡಲಿಕ್ಕೆ ಅವೆಲ್ಲ ಸಹಾಯ ಮಾಡ್ತಾ ಇರ್ತಾವೆ ಅಲ್ಲಿ. ಹೌದು. ಇನ್ನು ರಾಸಾಯನಿಕ ಬೀಜೋಪಚಾರ, ಈ ರಾಸಾಯನಿಕ ಬೀಜೋಪಚಾರಕ್ಕೆ ಬಂತು ಅಂದರೆ, ಈ ನಮ್ಮಲ್ಲಿ ಈ ಮಾರುಕಟ್ಟೆಯಲ್ಲಿ ದೊರೆಯತಕ್ಕಂಥ ರಾಸಾಯನಿಕಗಳು ರಾಸಾಯನಿಕಗಳಿಂದ ನಾವು ಬೀಜೋಪಚಾರ ಮಾಡ್ಬೋದು. ಏಕೆಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಈ ಜೈವಿಕ ಬೀಜೋಪಚಾರ ಈ ಒಂದು ಸಿಗದೇ ಇರಬಹುದು. ಅಂಥ ಸಮಯದಲ್ಲಿ ಈ ರಾಸಾಯನಿಕ ಒಂದು ಕೀಟನಾಶಕ ಅಥವಾ ಶಿಲೀಂದ್ರನಾಶಕಗಳಿಂದ ನಾವು ಬೀಜೋಪಚಾರ ಮಾಡ್ಬೋದಾಗಿದೆ. ಈಗ ನಾವು ಈ ರಾಸಾಯನಿಕಗಳಂದರೆ ಈಗ ಶಿಲೀಂದ್ರ ರೋಗಗಳಿದೆ, ತದನಂತರ ದುಂಡಾಣು ರೋಗಗಳಿದೆ, ಜಂತು ರೋಗಗಳಿದೆ, ಬೀಜಕೊಳೆ ರೋಗಗಳು, ಮತ್ತು ಮಣ್ಣಿಂದ ಹರಡ್ತಕ್ಕಂಥ ರೋಗಗಳು, ಮತ್ತು ರಸಹೀರುವ ಕೀಟಗಳು, ಇವುಗಳನ್ನು ನಾವು ಸುಲಭವಾಗಿ ತಡೆಯಬಹುದು. ಯಾವ್ಯಾವ್ದು ಮಾಡ್ಬೋದು ಅಂತಂದರೆ, ಏಕದಳ ಧಾನ್ಯ ನಾವು ಬಂತು ಅಂದರೆ, ಈ ಭತ್ತದಲ್ಲಿ ನಾವು ಬಿತ್ತನೆ ಮಾಡುವ ಸಂದರ್ಭದಲ್ಲಿ 2 ಗ್ರಾಮ್ಷ್ಟು ಕಾರ್ಬನ್ ಡೈಸಿನ್ ಅಥವಾ 0.1 ಗ್ರಾಮ್ ಸ್ಟ್ರೆಪ್ಟೋಸೈಕ್ಲಿನ್ ಮತ್ತು 0.1 ಗ್ರಾಮ್ ಮೈಲುತುತ್ತ ಅಂತ ಸಿಗುತ್ತೆ ಸರ್. ಇದರಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಅದು 1 ಲೀಟ್ರ್ ನೀರಿನಲ್ಲಿ ಕರಗಿಸಿ ಸುಮಾರು 20 ನಿಮಿಷಗಳ ಕಾಲ ನಾವು ನೆನೆಸಿಡಬೇಕು. ಇದರಿಂದ ನಾವು ಏನಾಗುತ್ತೆ, ಬೀಜದಿಂದ ಹರಡ್ತಕ್ಕಂಥ ಏನು ಬೆಂಕಿ ರೋಗ ಇರ್ಬೋದು ಅಥವಾ ಎಲೆ ಕವಚದ ರೋಗ ಇರ್ಬೋದು, ದುಂಡಾಣು ಮಚ್ಚೆ ರೋಗಗಳಿರೋದು, ಅದನ್ನು ನಾವು ನಿಯಂತ್ರಣ ಮಾಡ್ಬೋದು. ನಂತರ ಜೋಳದಲ್ಲಿ, ಇದು ಜೋಳದಲ್ಲಿ ಒಂದು ನಾವು ಉತ್ತಮ ಒಂದು ಮೊಳಕೆ ಪ್ರಮಾಣ ಪಡಿಬೇಕು ಅಂತಂದರೆ ಅಥವಾ ಸಸಿ ಬೆಳವಣಿಗೆ ಮತ್ತು ಒಂದು ಒಳ್ಳೆಯ ಒಂದು ಇಳುವರಿ ಪಡಿಬೇಕಾದ್ರೆ, ಜೊತೆಗೆ ಜೋಳದಲ್ಲಿ ಸುಳಿ ನೊಣದ ಬಾಧೆ ಹೆಚ್ಚಾಗಿ ಕಂಡು ಬರ್ತದೆ ಇತ್ತೀಚೆಗೆ. ಹಾಗಾಗಿ ನಾವು ಇದಕ್ಕೆ ಸುಮಾರು 30 ಗ್ರಾಮ್ಷ್ಟು ಸುಣ್ಣವನ್ನು 1 ಲೀಟ್ರ್ ನೀರಿನಲ್ಲಿ ಬೆರೆಸಿ ಇದಕ್ಕೆ 2 ml ಕ್ಲೋರ್ಫೈರಿಫಾಸ್ ಅನ್ನೋ ಒಂದು ಕೀಟನಾಶಕವನ್ನು ಬೆರೆಸಿ ಸುಮಾರು 6-8 ಗಂಟೆಗಳ ಕಾಲ ನೆನೆಸಿ ಚೆನ್ನಾಗಿ ನೆರಳಲ್ಲಿ ಒಣಗಿಸ್ಬೇಕು ಸರ್. ತದನಂತರ ಇದನ್ನು ಬಿತ್ತಗೆ ಉಪಯೋಗ ಮಾಡೋದ್ರಿಂದ ಈ ಒಂದು ಸುಳಿ ನೊಣದ ಬಾಧೆಯನ್ನು ನಾವು ತಡಿಬೋದು. ಜೋಳದಲ್ಲಿ ಒಂದು ಕಾಡಿಗೆ ರೋಗ ಅಂತ ಒಂದು ಬರುತ್ತೆ, ಇದನ್ನು ಕೂಡ ನಿಯಂತ್ರಣ ಮಾಡಬೇಕಾದ್ರೆ 1 ಕೆಜಿ ಬೀಜಕ್ಕೆ ಸುಮಾರು 2 ಗ್ರಾಮ್ಷ್ಟು ಗಂಧಕದ ಪುಡಿ ಅಥವಾ ಥೈರಾಮ್ ಅಂತ ಒಂದು ಶಿಲೀಂದ್ರನಾಶಕ ಸಿಗುತ್ತೆ, ಅದನ್ನು ಉಪಚಾರಣ ಮಾಡಿ ಈ ಒಂದು ರೋಗಗಳನ್ನ ನಾವು ತಡಿಬೋದು. ಗೋವಿನ ಜೋಳದಲ್ಲಿ ಒಂದು ಉರಿಜಿಂಗಿ ರೋಗ ಅಂತ ಒಂದು ಬರುತ್ತೆ, ಇದರ ಒಂದು ಹತೋಟಿಗಾಗಿ ಪ್ರತಿ ಕೆಜಿ ಬೀಜಕ್ಕೆ ಸುಮಾರು 25 ಗ್ರಾಮ್ ಅಜೋಸ್ಪೈರ್ಲಮ್ ಮತ್ತು 6 ಗ್ರಾಮ್ ಟ್ರೈಕೋಡರ್ಮ ಈ ಒಂದು ಶಿಲೀಂದ್ರನಾಶಕಗಳಿಂದ ನಾವು ಬೀಜೋಪಚಾರ ಮಾಡೋದ್ರಿಂದ ಬಿತ್ತನೆ ಮಾಡಿ ಇದು ಮಾಡೋದ್ರಿಂದ ನಾವು ಈ ಉರಿಜಿಂಗಿ ರೋಗವನ್ನು ನಾವು ತಡೆಗಟ್ಬೋದು. ಈ ನಂತರ ನಾವು ದ್ವಿದಳ ಧಾನ್ಯಕ್ಕೆ ಬಂದರೆ ಈ ಹೆಸರು, ಉದ್ದು, ಅಲಸಂದೆ, ಕಡಲೆ, ದ್ವಿದಳ ಧಾನ್ಯದಲ್ಲಿ ಸಾಕಷ್ಟು ಇತ್ತೀಚೆಗೆ ನಾವು ಸೊರಗು ರೋಗ ಮತ್ತು ನೆಟೆ ರೋಗ, ಬೇರುಕೊಳೆ ರೋಗ, ಇವುಗಳ ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ನಾವೇನು ಮಾಡಬೇಕು, ಇದಕ್ಕೆ ಪ್ರತಿ ಕೆ ಜಿ ಬೀಜಕ್ಕೆ ಸುಮಾರು 4 ಗ್ರಾಮಷ್ಟು ಟ್ರೈಕೋಡರ್ಮ ಜೈವಿಕ ಶಿಲೀಂದ್ರನಾಶಕವನ್ನು ಲೇಪನ ಮಾಡಿ ಬಿತ್ತನೆ ಮಾಡಬೇಕು. ಅಥವಾ ಈಗ ಯಾರಾದರೂ ರಾಸಾಯನಿಕ ಪದ್ಧತಿಯಲ್ಲಿ ನಾವು ಮಾಡಬೇಕಪ್ಪ ಅಂತಂದರೆ 2 ಗ್ರಾಮಷ್ಟು ಕ್ಯಾಪ್ಟಾನ್ ಅಥವಾ ಥೈರಾಮ್ ಅಥವಾ ಕಾರ್ಬನ್ಡೈಸಿಮ್ ಈ ಶಿಲೀಂದ್ರನಾಶಕಗಳಿಂದ ನಾವು ಈ ಒಂದು ಬೀಜೋಪಚಾರ ಮಾಡೋದ್ರಿಂದ ಈ ಒಂದು ರೋಗಗಳನ್ನು ನಾವು ತಡೆಯಬಹುದು. ಯಾವುದೇ ಕಾರಣಕ್ಕೂ ಶಿಲೀಂದ್ರನಾಶಕ ಮತ್ತು ಜೈವಿಕ ಒಂದು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಜೈವಿಕ ಶಿಲೀಂದ್ರನಾಶಕಗಳಲ್ಲಿ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಇವುಗಳನ್ನು ನಾವು ಟ್ರೀಟ್ಮೆಂಟ್ ಮಾಡಿ ನಂತರ ನಾವು ರಾಸಾಯನಿಕಗಳಿಂದ ನಾವು ಮಾಡ್ತೀವಿ ಅಂದರೆ ಅವುಗಳಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಸಾಯುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ತದನಂತರ ನಾವಲ್ಲಿ ಈ ಒಂದು ಇತ್ತೀಚೆಗೆ ಈ ಒಂದು ದ್ವಿದಳ ಧಾನ್ಯಗಳಲ್ಲಿ ಹೆಸರಿನಲ್ಲಿರ್ಬೋದು ಉದ್ದಿನಲ್ಲಿರ್ಬೋದು ಈ ಇತ್ತೀಚೆಗೆ ನಾವು ಈ ಒಂದು ಏನು ಹಳದಿ ನಂಜಾಣು ರೋಗ ಹೆಚ್ಚಾಗಿ ಪ್ರಸಾರ ಆಗ್ತಾ ಇದೆ. ಅದು ಬಿಳಿ ನೊಣದಿಂದ ಅದು ಪ್ರಸಾರ ಆಗುವಂಥದ್ದು. ಆದ ಕಾರಣ ಈ ಒಂದು ರೋಗವನ್ನು ತಡೀಲಿಕ್ಕೆ ನಾವು ಥಯೋಮಿಥೋಕ್ಸಾಮ್ 30 FS ಅಂತ ಒಂದು ಕೀಟನಾಶಕ ಇದೆ ಸರ್. ಇದು 1 ಕೆ ಜಿ ಬೀಜಕ್ಕೆ 10 ml ಅಷ್ಟು ನಾವು ಬೀಜೋಪಚಾರ ಮಾಡೋದ್ರಿಂದ ಈ ಒಂದು ಏನು ನಂಜಾಣು ರೋಗ ಅಂತ ಏನಿದೆ ಇದು ಒಂದು ಪ್ರಸಾರ ಮಾಡತಕ್ಕಂಥ ಬಿಳಿ ನೊಣಗಳನ್ನು ನಾವು ಹತೋಟಿ ಮಾಡ್ಬೋದು. ಇದು ಇತ್ತೀಚೆಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕಳೆದ 1-2 ವರ್ಷದಿಂದ ಇದರ ಒಂದು ಬಾಧೆ ಹೆಚ್ಚಾಗಿ ನಾವು ಕಂಡು ಬರ್ತಾ ಇದೆ. ಆದ ಕಾರಣ ಈ ಒಂದು ಏನು ಥಯೋಮಿಥೋಕ್ಸಾಮ್ 30 FS ಅಂತ ಏನು ಕೀಟನಾಶಕ ಇದೆ ಅದನ್ನು 10 ml ಪ್ರತಿ ಕೆ ಜಿ ಬೀಜಕ್ಕೆ ಬೆರೆಸಿ ಬೀಜೋಪಚಾರ ಮಾಡಬೇಕಾಗುತ್ತೆ. ನಂತರ ಎಣ್ಣೆಕಾಳಿಗೆ ಬಂದರೆ ಎಣ್ಣೆಕಾಳಲ್ಲಿ ನಮ್ಮಲ್ಲಿ ಶೇಂಗಾ ಮತ್ತು ಸೋಯಾ ಅಲ್ಲಿ ಪ್ರಮುಖವಾದ ಎಣ್ಣೆಕಾಳು ಬೆಳೆಗಳು. ಇದರಲ್ಲಿ ನಾವು ಬುಡಕೊಳೆ ರೋಗ ಮತ್ತು ಕಪ್ಪು ಕೊಳೆ ರೋಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇತ್ತೀಚೆಗೆ. ಇದರ ಒಂದು ಬಾಧೆಯನ್ನು ನಾವು ನಿಯಂತ್ರಣ ಮಾಡಬೇಕಂತಂದರೆ ಪ್ರತಿ ಕೆ ಜಿ ಬೀಜಕ್ಕೆ 3 ಗ್ರಾಮಷ್ಟು ಕಾರ್ಬಾಕ್ಸಿನ್ ಪ್ಲಸ್ ಥೈರಾಮ್ ಅಂತ ಒಂದು ಸಿಗುತ್ತೆ. ಇದು ಮಾರುಕಟ್ಟೆಯಲ್ಲಿ ವೈಟಾವ್ಯಾಕ್ಸ್ ಪವರ್ ಅನ್ನೋ ಒಂದು ಶಿಲೀಂದ್ರನಾಶಕದಿಂದ ಬರುತ್ತೆ ಸರ್. ಈ ಒಂದು ಪುಡಿನ ನಾವು 3 ಗ್ರಾಮಷ್ಟು ಪ್ರತಿ ಕೆ ಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ತದನಂತರ ಥಯೋಮಿಥೋಕ್ಸಾಮ್ 30 FS ಇದು ಕೂಡ 10 ml ಪ್ರತಿ ಕೆ ಜಿ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ಈ ಕಡೆ ರೋಗ ಪ್ಲಸ್ ಕೀಟನ ಎರಡೂ ನಾವು ಸುಮಾರು 30 ದಿನಗಳ ಕಾಲ ನಾವು ಇದನ್ನು ಹತೋಟಿಯನ್ನು ಮಾಡ್ಬೋದು. ಇದರಲ್ಲಿ ಈ ಶೇಂಗಾ ಮತ್ತು ಸೋಯಾ ಅವರೆಯಲ್ಲಿ ನಾವು ಬೀಜೋಪಚಾರ ಮಾಡಬೇಕಾದ್ರೆ ಒಂದು ಬಹಳ ವಿಶೇಷವಾದ ಸೂಚನೆಯನ್ನು ಗಮನದಲ್ಲಿಟ್ಕೋಬೇಕು. ಯಾಕಂತಂದರೆ ಶೇಂಗಾ ಮತ್ತು ಸೋಯಾ ಅವರೆಯಲ್ಲಿ ಸೀಡ್ ಕೋಟ್ ಏನಿದೆ ಅದು ತುಂಬ ಮೃದುವಾಗಿರುತ್ತೆ. ಶೇಂಗಾದಲ್ಲಿ ಒಂದು ಸ್ವಲ್ಪ ಏನಾದರೂ ಸೀಡ್ ಕೋಟ್ ಏನು ಸಿಪ್ಪೆ ಅಂತ ಏನು ಹೇಳ್ತೀವಿ ಅದಕ್ಕೆ ಡ್ಯಾಮೇಜ್ ಆಯಿತು ಅಂದರೆ ಮೊಳಕೆನೇ ಬರೋದಿಲ್ಲ. ಹಾಗಾಗಿ ನಾವು ಈ ಒಂದು ಶೇಂಗಾ ಮತ್ತು ಸೋಯಾ ಅವರೆಯಲ್ಲಿ ಬೀಜೋಪಚಾರ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನಮ್ಮ ರೈತರು ತಮ್ಮದೇ ಅಂತ ಸಾಂಪ್ರದಾಯಿಕ ಬೀಜೋಪಚಾರ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಏನಾದರೂ? ನಮ್ಮ ರೈತರು ಕೆಲವು ಏನಂತಂದ್ರೆ ಬಿಸಿ ನೀರಿನ ಉಪಚಾರ ಅಂತ ಮಾಡ್ತಾರೆ. ಕಬ್ಬು, ಆಲೂಗೆಡ್ಡೆ, ಭತ್ತದ ಬೀಜಗಳು ಏನಿದೆ ಅದನ್ನು ಬಿಸಿ ನೀರು ಸುಮಾರು 50-55 ಡಿಗ್ರಿಯಷ್ಟು ಕಾಯಿಸಿ ಅದರಲ್ಲಿ ಒಂದು ಸುಮಾರು 10-15 ನಿಮಿಷಗಳ ಕಾಲ ಬಿಸಿನೀರಲ್ಲಿ ಎದ್ದು ನಂತರ ತದನಂತರ ಮಾಡೋದ್ರಿಂದ ಈ ಒಂದು ಬೀಜದಲ್ಲಿ ಬರತಕ್ಕಂಥ ಏನು ರೋಗಾಣುಗಳಿದೆ ಅವುಗಳೆಲ್ಲ ಸತ್ತು ಅವನ್ನು ನಾವು ಇದರಿಂದ ನಾವು ತಡೆಗಟ್ಟಬಹುದು. ಇದನ್ನು ಕೆಲವೇ ಕೆಲವೊಂದಷ್ಟು ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯ? ಹೌದು, ಎಲ್ಲ ಇದರಲ್ಲೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸರ್. ಕಬ್ಬಿನಲ್ಲಿ, ಆಲೂಗೆಡ್ಡೆ, ಭತ್ತದ ಸಸಿಗಳಲ್ಲಿ ನಾವು ಇದನ್ನು ಮಾಡ್ಬೋದು. ತದನಂತರ ಉಪ್ಪು ನೀರಿನ ಉಪಚಾರ ಅಂತ ಇದನ್ನು ಕೂಡ ಮಾಡ್ತೇವೆ. ಏನಂದರೆ ಇದು ಬಹಳ ಸರಳ. ನಮ್ಮಲ್ಲಿ ಏನು ಉಪ್ಪು ಸಿಗುತ್ತೆ 4% ಉಪ್ಪನ್ನು ನೀರಿನ ದ್ರಾವಣವನ್ನು ತಯಾರಿಸ್ಕೊಳ್ಳಿ. ತದನಂತರ ಬೀಜಗಳಿಗೆ ನಾವು ಉಪಚಾರಣ ಮಾಡಿ ನಾವು ಇದನ್ನು ಉಪಚಾರ ಮಾಡಿದ ನಂತರ ನಾವು ಬಿತ್ತನೆಯನ್ನು ಕೈಗೊಳ್ಬೋದು. ಈಗ ಇತ್ತೀಚೆಗೆ ನಾವು ಇವನ್ ಆಲೂಗೆಡ್ಡೆ ಇದರಲ್ಲ ಕೊಳೆ ರೋಗ, ನಂಜಾಣು ರೋಗ ಅವೆಲ್ಲ ಸಾಕಷ್ಟು ಇದೆ. ಇದಕ್ಕೆ ನಾವು ಏನು ಮಾಡ್ಬೋದು, ಟ್ರೈಕೋಡರ್ಮ ಅಂತ ಏನು ಸಿಗುತ್ತೆ 10 ಗ್ರಾಮಷ್ಟು ಟ್ರೈಕೋಗ್ರಾಮನ್ನು 1 ಲೀಟ್ರ್ ನೀರಿನಲ್ಲಿ ಬೆರೆಸಿ ನಂತರ ಬಿತ್ತುವ ಮುನ್ನ ಈ ಒಂದು ಗೆಡ್ಡೆಗಳೇನಿದೆ ಅದರಲ್ಲಿ ಅದ್ದಿ ಸುಮಾರು ಒಂದು 15-20 ನಿಮಿಷಗಳ ಕಾಲ ಅದ್ದಿ ತದನಂತರ ಅದನ್ನು ನಾವು ಬಿತ್ತನೆಯನ್ನು ಕೈಗೊಳ್ಬೋದು ಸರ್. ಇದು ಬಹಳ ಒಂದು ಸರಳವಾದ ವಿಧಾನ. ಯಾವುದೇ ಒಂದು ಕೀಟನಾಶಕ ಆಗಲಿ ಯಾವುದೇ ಇದನ್ನು ಬಳಸುವ ಅವಶ್ಯಕತೆ ಇರೋದಿಲ್ಲ. ಒಟ್ಟಾರೆ ಬೀಜೋಪಚಾರದಿಂದ ಏನೆಲ್ಲ ಲಾಭ ಆಗುತ್ತೆ ಸರ್? ಮೊದಲನೇದಾಗಿ ಈಗ ನಾವು ಬೀಜೋಪಚಾರ ಮಾಡೋದ್ರಿಂದ ಸುಮಾರು 30 ದಿನಗಳ ಕಾಲ ಬೆಳೆಗಳಿಗೆ ಏನು ಒಂದು ಕೀಟ ಮತ್ತು ರೋಗದ ಬಾಧೆ ಇದೆ ಅದು ಖಂಡಿತವಾಗಿ ಬರೋದಿಲ್ಲ. ಹಿಡಿದು ಒಂಥರ ಅದು ಕವಚ ಇದ್ದಾಗೆ ಬೀಜೋಪಚಾರ ಮಾಡೋದ್ರಿಂದ ಈ ಕೀಟ ಮತ್ತು ರೋಗಗಳ ಬಾಧೆಯನ್ನು ನಾವು 30 ದಿನ ಒಂದು ಸ್ಪ್ರೇನು ಕೂಡ ಮಾಡುವ ಅವಶ್ಯಕತೆ ಇರೋದಿಲ್ಲ. ಈ ಕೆಲವೊಂದ್ಸಲ ನಾವು ನೋಡ್ಬೋದು ಕೆಲವರು ಬಿತ್ತನೆ ಮಾಡಿ ಒಂದು ಸುಮಾರು 10-15 ದಿನಕ್ಕೇ ಕೆಮಿಕಲ್ಲ ಸ್ಪ್ರೇ ಮಾಡ್ತಾರೆ. ಈ ಒಂದು ಸಿಂಪರಣೆಗೆ ತಗಲತಕ್ಕಂಥ ಖರ್ಚು ವೆಚ್ಚ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಬೋದು. ನಂತರ ಬೆಳೆಗೆ ಯಾವುದೇ ರೀತಿ ನಷ್ಟವಾಗದೆ ಇಳುವರಿಯನ್ನು ನಾವು ಹೆಚ್ಚಾಗಿ ಇವನ್ನು ಪಡೆಯುವ ಸಾಧ್ಯತೆ ಮಾಡ್ಬೋದಾಗುತ್ತೆ. ಈ ಏನು ರೋಗಾಣುಗಳಿದೆ ಇವು ಬೀಜಗಳ ಮುಖಾಂತರ ಹರಡ್ತವೆ. ಈ ಒಂದು ರೋಗಾಣುಗಳನ್ನು ನಾವು ಬೀಜೋಪಚಾರ ಮಾಡೋದ್ರಿಂದ ನಿಯಂತ್ರಣ ಮಾಡಬಹುದಾಗಿದೆ. ನಂತರ ಮೊಳಕೆ ಪ್ರಮಾಣ, ಈ ಬೀಜಗಳ ಮೊಳಕೆ ಪ್ರಮಾಣ ನಾವು ಹೆಚ್ಚಾಗಿ ಸಸಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ನಾವು ಅದನ್ನು ಸಸಿಗಳ ಸಂಖ್ಯೆಯನ್ನು ಕಾಪಾಡ್ಕೋಬಹುದು. ಇದೊಂದು ಲಾಭ ಇದೆ. ನಂತರ ಈ ದಾಸ್ತಾನಿನಲ್ಲಿ ಇನ್ನು ಕೆಲವೊಂದು ಸ್ಟೋರೇಜ್ ಇದರಲ್ಲಿ ಏನು ಮಾಡ್ತೀವಿ, ಬೀಜಗಳನ್ನ ಹಾಗೆ ಇಡ್ತೀವಿ. ಅವಾಗ ಏನಾಗುತ್ತೆ, ದಾಸ್ತಾನಿನಲ್ಲಿ ಕೀಟ ಮತ್ತು ರೋಗಗಳು ಹೆಚ್ಚಾಗಿ ಕಂಡುಬರುತ್ತೆ. ಆ ಒಂದು ಇದರಲ್ಲಿ ನಾವು ಬೀಜೋಪಚಾರ ಮಾಡಿ ಅದನ್ನು ಇಡೋದ್ರಿಂದ ಏನಾಗುತ್ತೆ, ಕೀಟ ಮತ್ತು ರೋಗಗಳ ಬಾಧೆ ಕಮ್ಮಿ ಆಗುತ್ತೆ ಮತ್ತು ದಾಸ್ತಾನಿನ ಬೀಜಗಳನ್ನ ನಾವು ರಫ್ತು ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಸೀಡ್ಸ್ನ ನಾವು ಗುಣಮಟ್ಟವನ್ನು ನಾವು ಕಾಪಾಡ್ಕೋಬಹುದು ಸರ್. ಈಗ ರೈತರು ಏನು ಮಾಡ್ತಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಸೀಡ್ಸ್ನ ತೊಗೊಂಡ್ಬರ್ತಾರೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಯಾವ್ದಾದ್ರು ಎಲ್ಲರೂ ಒಂದು ಲಾಟಲ್ಲಿ ಬೀಜೋಪಚಾರ ಮಾಡಿದ್ರೆ ಹಾಗೆ ಇತ್ತು ಅಂದರೆ, ಅದರಲ್ಲಿ ರೋಗಾಣುಗಳಿತ್ತು ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಬ್ಬಿ ಎಲ್ಲ ಕಡೆಯೂ ಈ ಒಂದು ರೋಗಗಳು ಹರಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವಿಷ್ಟು ಒಂದು ಬೀಜೋಪಚಾರ ಮಾಡೋದ್ರಿಂದ ಲಾಭಗಳು ಇದೆ ಸರ್. ಇಲ್ಲಿ ಬೀಜೋಪಚಾರ ಮಾಡುವಾಗ ರೈತರು ಏನಾದರೂ ಕಾಳಜಿ ವಹಿಸಬೇಕಾಗುತ್ತೆ? ಹೌದು ಸರ್, ಖಂಡಿತ. ಮೊದಲನೇದಾಗಿ ನಾವು ಜೈವಿಕ ಒಂದು ಏನು ನಿಮಗೆ ಟ್ರೈಕೋಡರ್ಮಾ ಮತ್ತು ಸೂಡೋಮನಾಸ್ ಅಂತ ಏನೇನಿದೆ ಅಂಥ ಪ್ಯಾಕೆಟ್ನ ತೊಗೊಂಬಂದಾಗ ಮೊದಲನೇದಾಗಿ ಅದನ್ನು ತಂಪಾದ ಸ್ಥಳದಲ್ಲಿ ಇಡಬೇಕು. ಯಾವುದೇ ಕಾರಣಕ್ಕೂ ಬಿಸಿಲಿನ ಒಂದು ಶಾಖಕ್ಕೆ ಅದನ್ನು ಇಡಬಾರ್ದು, ಯಾಕಂದರೆ ಅದರಲ್ಲಿ ಜೀವಾಣು ಇರ್ತದೆ. ಈ ಒಂದು ಸೂರ್ಯದ ಒಂದು ಬೆಳಕು ಏನಾದರೂ ಅದ್ರ ಮೇಲೆ ಜಾಸ್ತಿ ಬಿತ್ತು ಅಂದರೆ ಅದರಲ್ಲಿರ್ತಕ್ಕಂಥ ಜೀವಾಣುಗಳು ಸತ್ತು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದಷ್ಟು ಅದನ್ನು ತಂಪಾದ ಸ್ಥಳದಲ್ಲಿ ಇಡಬೇಕಾಗುತ್ತೆ. ತದನಂತರ ಬೀಜೋಪಚಾರ ಅದೇನು ಪ್ಯಾಕೆಟ್ ತಂದಿರ್ತಾರೆ ಅದ್ರ ಮೇಲೆ ಅದರಲ್ಲಿ ಬರೆದಿರ್ತಕ್ಕಂಥ ಅಂಶಗಳನ್ನ ಓದಬೇಕಾಗುತ್ತೆ. ಇದು ಯಾವ ಬೀಜಕ್ಕೆ ಸೂಕ್ತ, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಆಮೇಲೆ ನಂತರ ಅದರ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಆ ಎಕ್ಸ್ಪೈರಿ ಡೇಟ್ನ ನಾವು ನೋಡಬೇಕು. ಎಕ್ಸ್ಪೈರಿ ಡೇಟ್ ಆದಮೇಲೆ ನಾವು ಅದನ್ನು ಯೂಸ್ ಮಾಡೋದ್ರಿಂದ ಅದರಿಂದ ಯಾವುದೇ ರೀತಿ ಯೂಸ್ ಆಗೋದಿಲ್ಲ. ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದರೆ ಈ ಒಂದು ಜೈವಿಕ ಶಿಲೀಂದ್ರನಾಶಕಗಳ ಚಟುವಟಿಕೆ ತುಂಬ ಹೆಚ್ಚಾಗಿರುತ್ತೆ. ಡ್ರೈ ಇದ್ದು ಅದು ಇದು ಮಾಡಿದ್ರೆ ಅದರದ್ದು ಎಫೆಕ್ಟ್ ಅಷ್ಟಿರೋದಿಲ್ಲ. ಈ ರಾಸಾಯನಿಕ ಶಿಲೀಂದ್ರ ಅಥವಾ ಏನು ಕೀಟನಾಶಕಗಳು ನಾವು ಯೂಸ್ ಮಾಡ್ತೀವಿ ಅದು ಒಳ್ಳೆ ಕ್ವಾಲಿಟಿ ಆಗಿರಬೇಕು. ಅವು ಏನು ಮಾಡ್ತವೆ, ಬೀಜ ಗುಣಮಟ್ಟದನ್ನು ಹೆಚ್ಚನೆ ಮಾಡುವಂಥದ್ದು. ಆಮೇಲೆ ಈ ರಾಸಾಯನಿಕಗಳು ಏನಿದೆ ಅವು ಯಾವುದೇ ರೀತಿ ಈ ಒಂದು ಬೀಜಗಳಿಗೆ ಹಾನಿಯನ್ನು ಮಾಡಬಾರ್ದು. ಈ ನಾವು ಸೀಡ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ಕೆಲವೊಂದು ಕೆಮಿಕಲ್ಲು ಅದು ಯಾವುದೇ ರೀತಿ ಸೀಡ್ಸ್ಗೆ ಎಫೆಕ್ಟ್ ಮಾಡಬಾರ್ದು, ಅದನ್ನು ಒಂದು ನೋಡ್ಕೋಬೇಕಾಗತ್ತೆ. ಆಮೇಲೆ ನಾವು ಏನು ಶಿಫಾರಸು ಮಾಡಿರ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ. ಹೆಚ್ಚಾಗಿ ಹಾಕೋಕೆ ಹೋಗಬೇಡಿ. ಹಾಕದೇನಾಗುತ್ತೆ, ಬೀಜಗಳ ಒಂದು ಮೊಳಕೆ ಪ್ರಮಾಣದಲ್ಲಿ ಸಾಕಷ್ಟು ಕುಂಠಿತ ಆಗುತ್ತೆ. ಆಮೇಲೆ ನಂತರ ರಾಸಾಯನಿಕ ಬೀಜೋಪಚಾರ ನಾವು ಮಾಡಬೇಕಾದ್ರೆ ಆದಷ್ಟು ಕೈಗವಸು ಹಾಕೋಬೇಕು, ಅಂದರೆ ಹ್ಯಾಂಡ್ ಗ್ಲೌಸ್ನ ಹಾಕೋಬೇಕಾಗುತ್ತೆ. ಯಾಕೆಂದರೆ ನಾವು ಹ್ಯಾಂಡ್ ಗ್ಲೌಸ್ ಮಾಡ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡಬೇಕು, ಮಾಸ್ಕ್ ಹಾಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಅದು ಕೈಗಳಿಂದ ಅವು ಏನು ಕೆಮಿಕಲ್ ಏನಿದೆ ಅವು ನಮ್ಮ ದೇಹಗಳಿಗೆ ಸೇರುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ ಸರ್. ಆಮೇಲೆ ಬೀಜೋಪಚಾರ ಮಾಡಿರ್ತೀವಿ, ನಂತರ ಬಿತ್ತನೆ ಬೀಜ ಎಲ್ಲ ನಾವೆಲ್ಲ ಬಿತ್ತನೆ ಕೂಡ ಮಾಡ್ತೇವೆ. ಕೆಲವೊಂದು ಸ್ವಲ್ಪ ಏನಾಗುತ್ತೆ, ಆ ಬಿತ್ತನೆ ಬೀಜಗಳು ಹಾಗೆ ಉಳಿದಿರುತ್ತೆ. ಬೀಜೋಪಚಾರ ಮಾಡಿರ್ತಕ್ಕಂಥ ಬಿತ್ತನೆ ಬೀಜಗಳು ಹಾಗೆ ಉಳಿದಿರುತ್ತೆ, ಅದನ್ನು ನಾವೇನು ಮಾಡಬೇಕು, ಹೊರಗೆಲ್ಲ ಚೆಲ್ಲಬಾರ್ದು. ಯಾಕೆ ಅಂತಂದರೆ ಇದರಿಂದ ಈ ಒಂದು ಈ ಪಕ್ಷಿಗಳು ಇರ್ತವೆ ಅವು ಕೂಡ ಏನು ಆಗ್ತವೆ, ಈ ಬೀಜೋಪಚಾರ ಮಾಡಿರ್ತಕ್ಕಂಥ ಸೀಡ್ಸ್ನ ತಿಂದರೆ ಅವು ಕೂಡ ಸಾಯುವಂಥ ಸಾಧ್ಯತೆ ಇರುತ್ತೆ. ಇವನ್ ಪ್ರಾಣಿಗಳು ಕೂಡ ಅದನ್ನೇನೋ ತಿಂತು ಅಂತಂದರೆ ಅವಕ್ಕೆ ಹಾನಿಕಾರಕ್ಕಾಗುತ್ತೆ. ಆದಷ್ಟು ನಾವು ಅದನ್ನು ಉಳಿದ್ರೆ ಒಂದು ಕಡೆ ಅದನ್ನೆಲ್ಲಾದರೂ ಒಂದು ಮಣ್ಣಲ್ಲಿ ಇದರಲ್ಲಿ ಮುಚ್ಚಿಬಿಡಬೇಕು. ಇದ್ರ ಬಗ್ಗೆ ಹೆಚ್ಚಾಗಿ ನಿಮಗೆ ಮಾಹಿತಿನ ಬೇಕಂತಂದರೆ ಅಲ್ಲೇ ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ವಿಜ್ಞಾನಿಗಳಿರ್ತಾರೆ ಅಥವಾ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನಿಗಳಿರ್ತಾರೆ, ಅವ್ರನ್ನ ಸಂಪರ್ಕ ಮಾಡಿ ಸೂಕ್ತ ಸಲಹೆಯನ್ನು ಪಡೆದು ನಿಮ್ಮ ವೀದಿಂದ ಒಂದು ಬೀಜೋಪಚಾರ ಮಾಡಿದ್ರೆ ಒಳ್ಳೆ ಇಳುವರಿಯನ್ನು ಪಡೆಯಬಹುದು ಸರ್. ಒಳ್ಳೆಯದು ಡಾಕ್ಟರ್ ಚನ್ನಕೇಶವ್ ಅವರೇ. ಈಗ ಒಬ್ಬ ಕೀಟ ಶಾಸ್ತ್ರಜ್ಞರಾಗಿ ಈ ಮುಂಗಾರು ಹಂಗಾಮಿನೊಳಗೆ ನಮ್ಮ ರೈತರು ಬಿತ್ತನೆಗೆ ಸಿದ್ಧತೆ ಮಾಡಿಕೊಂಡಂತಹ ಸಂದರ್ಭದೊಳಗೆ ಬೀಜೋಪಚಾರ, ಅದರ ಮಹತ್ವ ಹೇಗೆ ಮಾಡಬೇಕು, ಏನೆಲ್ಲ ಅನುಕೂಲ, ಯಾವ್ಯಾವ ತರಹದ ಬೀಜೋಪಚಾರ ಇದೆ, ಇಷ್ಟೆಲ್ಲೂ ಮಾಹಿತಿ ಹೇಳಿದ್ರಿ. ಧನ್ಯವಾದ. ನಮಸ್ಕಾರ. ನಮಸ್ತೆ ಸರ್. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಬೀಜೋಪಚಾರದ ಮಹತ್ವ ಈ ಕುರಿತು ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಆರ್ ಚನ್ನಕೇಶವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಹೇಮಂತ್ ರಾಂಬಡಿಗಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.

ಹಾವು ತುಳುದೆನೇ